ಬೀರಪ್ಪ ಚಿನ್ನಪ್ಪ ವಗ್ಗಿಯವರ ತೋಟದೊಳಗಿದ್ದೀವಿ. ಅವರ ತೋಟವನ್ನು ತಾವೆಲ್ಲರೂ ಒಂದು ಸಲ ಆದರೂ ಸಂದರ್ಶನ ಮಾಡಬೇಕು. ಈ ತೋಟಕ್ಕೆ ಬಂದರೆ ನೀವೊಂದು ಹೊಸ ಜಗತ್ತನ್ನೇ ಪ್ರವೇಶ ಮಾಡಿದಂಗೆ ಆಗ್ತದೆ. ಈ ತೋಟ ನಿರ್ಮಾಣ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತಂದ್ರೆ ವಗ್ಗಿಯವರು ಕಳೆದ 40 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ತಾವು ಏನು ನೋಡಬಹುದು, ಏನು ಕಲಿಬಹುದು ಅಂತಂದ್ರೆ ಅದಕ್ಕೆ ಒಂದು ಮಿತಿನೇ ಇಲ್ಲ. ಇಲ್ಲಿ ಈ ಸಸ್ಯ ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಇಲ್ಲಿ ಈ ಜೀವಿ ಇಲ್ಲ ಅಂತ ಹೇಳಿ ಹೇಳಕ್ ಬರಂಗಿಲ್ಲ, ಇಲ್ಲಿ ಈ ಕೃಷಿ ದರ್ಶನ ಇಲ್ಲ ಅಂತ ಹೇಳಿ ಹೇಳಕ್ ಬರಂಗಿಲ್ಲ. ಅಂದ್ರೆ ಒಟ್ಟಿನೊಳಗ ಸಾಕಷ್ಟು ವೈವಿಧ್ಯಮಯವಾದಂತಹ ಕೃಷಿಯನ್ನ, ಸಸ್ಯವರ್ಗವನ್ನ, ಜೀವಿಗಳನ್ನ ಇಲ್ಲಿ ನೋಡಬಹುದು. ಇಂಥ ಒಂದು ಅಪರೂಪದ ತೋಟ ಇಂಡಿ ತಾಲೂಕು ತಾಂಬಾ ಗ್ರಾಮದೊಳಗ ಅದ ಅನ್ನೋದು ನಮಗೆಲ್ಲರಿಗೂ ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ. ಸಾಕಷ್ಟು ಶ್ರಮ ವಹಿಸಿ ಇಡೀ ಜೀವನವನ್ನೇ ಇಲ್ಲಿ ಅವರು ಸವಿಸಿದ್ದಾರೆ. ನಮಸ್ಕಾರ ಬೀರಪ್ಪ ವಗ್ಗಿಯವರ. ಸರ, ಮೂಲತಃ ನಮ್ಮ ಒಕ್ಕಲ್ತನದೊಳಗ್ರಿ ಅತಿ ಹೆಚ್ಚಾಗಿ ನಮ್ಮ ಒಕ್ಕಲ್ತನ ಮುಂದೆ ತರ್ಲಾಕ ಒಂದು ಜಯಲಕ್ಷ್ಮಿ ಹಾಲಾರ ಅಂತೇಳಿ ಒಂದು ರಾಶಿ ಮಷಿನ್ ಇತ್ತು. ಆ ರಾಶಿ ಮಷಿನ್ ನಮ್ಮ ಮನ್ಯಾಗ ಎಂದೂ 2 ಚೀಲ ಜೋಳ ಇಲ್ದೇಳಾಗ ಆ ಮಷಿನ್ ತೊಗೊಂಡು ನಾವು ಇನ್ನೊಬ್ಬರು ರಾಶಿ ಮಾಡ್ಕೋತ ಹೋಗುವಾಗ 24 ತಾಸು ಸೀಸನ್ದೊಳಗೆ 24 ತಾಸು ಮಷಿನ್ ಚಾಲು ಇಟ್ಟು 2 ಚೀಲ ಜೋಳ ನಮ್ಮ ಮನ್ಯಾಗ ಇಲ್ದೇಳಾಗ 80-80 ಚೀಲ ಜೋಳ ಹಚ್ಚೀವಿ. ನಮ್ಮ ಒಕ್ಕಲ್ತನನೇ ಮುಂದೆ ಬರ್ಲಾಕ ಕಾರಣ ಅಂದ್ರೆ ರಾಶಿ ಮಷಿನ್. ರಾಶಿ ಮಷಿನ್ನಿಂದ ನಾವು ಬಹಳಷ್ಟು ಅನುಕೂಲ ಪಡೆದೆವು. ಎಷ್ಟು ಬೇಕಷ್ಟು ಮಾಲ್ ನಮ್ಮ ತಿಂದು ಉಂಡು ವರ್ಷ ಒಂದು ಅಂತ ಒಂದು 10 ಮಷಿನ್ ತೊಗೊಳಟ್ಟು ರೊಕ್ಕ ಗಳಿಸೈತೆ. ಅದು ನಮ್ಮ ಒಕ್ಕಲ್ತನಕ್ಕೆ ಮೂಲ ಕಾರಣ ರಾಶಿ ಮಷಿನ್. ಅಂದ್ರೆ ಎಷ್ಟು ಜನ ರೈತರು ನಿಮ್ಮ ರಾಶಿ ಮಷಿನ್ ತಗೊಂಡು ಹೋಗಿ ಕೆಲಸ ಮಾಡ್ಕೊಂಡಾರ? ಒಂದು ಹೇಳಕ್ ಬರಲಾರದ್ರಿ, ಕನಿಷ್ಠ ಒಂದು 50,000 ರೈತರು ನಮ್ಮ ರಾಶಿ ಮಷಿನ್ ತೊಗೊಂಡು ರಾಶಿ ಮಾಡ್ಕೊಂಡ್ರೆ ಆ ಮಷಿನ್ದು ಅಜ್ಜಕಟ್ಟ ಅದ್ರದ್ದು ಹಸ ರಾಶಿ ಮಾಡೋದು ನೋಡಿದ್ರೆ 8 ದಿನ ಬಿಟ್ಟು ನಾವು ಬರ್ತೀವಿ ಅಂದ್ರೆ 8 ದಿನ ನಮ್ಮ ಮಷಿನ್ ಸಲುವಾಗಿ ಹೆಂಗೆ ಕೂತಾರ. 8 ದಿನ ಆದ ಬಳಿಕ ಹೋಗಿ ನಾವು ರಾಶಿ ಮಾಡಿದ್ರೆ ರಾಶಿ ಮಾಡ್ಕೊಂಡು ಮನೆಗೆ ಹೋಗ್ಯಾರ. ಅಂಥದ್ದೊಂದು ಮಷಿನ್ ಇಟ್ಟಿವ್ರು ನಾವು. ಇವತ್ತೂ ಅದ ಆ ಮಷಿನ. ಈಗ ನಮ್ಮಲ್ಲಿ ಗುಡ್ಡೋಡಿಗೆ ಅಂತ ಅಂತ ದೊಡ್ಡ ಒಕ್ಕಲ್ತನ ಒಂದೊಂದು 700-800 ಚೀಲ ರಾಶಿ ಮಾಡ್ತಾರೆ. ಅಂಥ ರಾಶಿ 8 ದಿನ ಬಿಟ್ಟಾದರೂ ನಮ್ಮ ಮಷಿನೇ ಒಯ್ದು ಹೆಚ್ಚು ಮಾಡ್ತಾರೆ. ಇವತ್ತೂ ಆ ಮಷಿನ್ ಮನೆಯಾಗ ಐತಿ. ನಾವು ಇನ್ನೂ ಅದರಲ್ಲೇ ರಾಶಿ ಮಾಡ್ತೀವಿ. ಈಗ ಆರ್ವಾಡಿಸ್ ಮಷಿನ್ ಎಂತ ದೊಡ್ಡ ದೊಡ್ಡ ಬಂದವಂದ್ರು ನಮ್ಮ ಅದು ಕಡಿಗೆ ಸ್ವಚ್ಛ ಮಾಡೋದರೇ ಅದರಲ್ಲಿ ಮಾಡಿ ಸಂಸ್ಕಾರ ಮಾಡಿಡ್ತೀವಿ. ಅದಕ್ಕೆ ರಾಶಿ ಮಷಿನಿಂದ ನಮ್ಮ ಒಕ್ಕಲ್ತನಕ್ಕೆ ಭಾಳ ಉಪಯೋಗ ಆಗ್ಯದ. ಅದು ಇದ್ದುದರಿಂದ ನಮ್ಗೆ ಇನ್ನೂ ಇವತ್ತು ಏನು ಬೇಕಾದರೂ ಈ ಚಾಳಿಗೆ ಹಾಕೋದು ಮಾಡೋದು ಏನು ಹತ್ತಂಗಿಲ್ಲ, ಎಲ್ಲ ಅದ್ರ ಮೇಲೆ ಬರ್ತೈತಿ. ಹಿಂಗಾಗಿ ಅದು ಮಷಿನ್ ಇವತ್ತು ಇಟ್ಟಿವು, ಅನುಕೂಲ ಐತಿ ಸರ್. ನಮ್ಮ ಒಕ್ಕಲ್ತನಕ್ಕೆ ಭಾಳ ಮೂಲತಃ ಇದು ಆಗೈತಿ. ಅಂದ್ರೆ ಆ ಟೈಮ್ನೊಳಗೆ ಇದು ಒಂದೇ ಮಷಿನ್ ಈ ಭಾಗದೊಳಗಿತ್ತು, ಇದನ್ನ ಬಿಟ್ಟು ಬೇರೆ ಯಾವುದು ಮಷಿನ್ ಇರಲಿಲ್ಲ? ಇಲ್ಲ ಸರ್, ಸುರುವಿಗೆ ಬಂದದ್ದು ಇದು ಜಯಲಕ್ಷ್ಮಿ ಅಲಾಗ. ಈ ಮಷಿನ್ ಬಿಟ್ಟು ಯಾವ ಮಷಿನ್ ಇದ್ದಿಲ್ಲ. ಮತ್ತು ಬಹಳ ಹಗರ ಇದ್ದುದರಿಂದ 8 ದಿನ 10 ದಿನ ಮಂದಿ ಹಿಂಗೆ ಪಾಳೆ ಕೂತು ಒಯ್ತಿದ್ರು. ಅಂತ ಹೇಳಾಗ ನಾವು ರಾತ್ರಿ ನಿದ್ದಿ ಅಲ್ಲಾರ್ದೇನೆ 24 ತಾಸು ಚಾಲು ಇಟ್ಕಿಂದ್ರೆ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಟ್ಟಿವಿ ನಾವು. ಅವ್ರ ಮನ್ಯಾಗ ಮಂದಿ ಕಡಿಮೆ ಇದ್ರು ನಾವು ಕೈ ಕೈ ಕೂಡಿಸಿ ಎಲ್ಲ ರೈತರು ಇಲ್ಲಪ್ಪ ನಮ್ಗೆ ಮನ್ಯಾಗ ಆಳು ಇಲ್ಲಂದ್ರು ತಾವೇ ರಾಶಿ ಮಾಡಿ ಬಾಯಿ ಹೊಲ್ದು ನಮ್ಮ ಗಾಡಿಯಾಗ ಏರ್ಕೊಟ್ಟು ತಮ್ಮ ಮಷಿನ್ ತೊಗೊಂಡು ಹೋಗ್ಯಾಗ. ನಾವು ಅವ್ರದೇ ಹೇಳೂನು ಅವ್ರಂಥ ಮಷಿನ್ ಯಾರ್ದು ಇಲ್ಲ, ಅವ್ರಷ್ಟು ಮಂದಿ ಕೈ ಕೈಗೆ ಸಹಾಯ ಮಾಡೋರು ಯಾರಿಲ್ಲ. ಹಿಂಗೆ ಅನ್ನೋ ದೃಷ್ಟಿ ಇಟ್ಕೊಂಡು ಆ ಮಷಿನ್ ಹೆಂಗೆ ಇಟ್ಟಿದ್ದೇವಪ್ಪ ಅಂದ್ರೆ ಅದು ಹೇಳಕ್ಕೆ ಇದು ಇಲ್ಲ, ಅಷ್ಟು ಅನುಕೂಲ ಇಟ್ಕೊಂತಿದ್ದೇವೆ ಅದಕ್ಕೆ. ಅದರದಿಂದ ನಮ್ಗೆ ಭಾಳ ಅನುಕೂಲ ಆಗೈತೆ ಸರ್. ಅದು ಅಂದ್ರೆ ಈಗೇನದು ನೀವು ಬಾಡಿಗೆ ತಗೋತಿದ್ರಿ, ಅದು ಧಾನ್ಯದ ರೂಪದೊಳಗೆ ಬಾಡಿಗೆ ತಗೋತಿದ್ರಿ? ಅದು ಕಾಳೆ ತೋತಿದ್ದೆ ಸರ್. ಒಂದು ಚೀಲ ಜೋಳದ ರಾಶಿ ಮಾಡಿದೀವಿ ಅಂದ್ರೆ ಅದಕ್ಕೆ ಒಂದು 2 ಸೊಲಿಗೆ. ಹಿಂಗೆ ಮಾಡೋದ್ರಿಂದ ಒಂದು ವರ್ಷಕ್ಕೆ ಒಂದು ಸೀಸನ್ ಮುಗೀತು ಅಂದ್ರೆ ಕನಿಷ್ಠ ಒಂದು 80 ಚೀಲ ಹಿಂಗೆ ನಮಗೂ ಮಾಲ್ ಬರ್ತಿತ್ತು. ನಾವು 3 ಎಕರೆದೊಳಗೆ 3 ಚೀಲ 2 ಚೀಲ ಬೆಳಿಲಾರ್ದವು. ಅದು ಒಂದು ರಾಶಿ ಮಷಿನ್ನಿಂದ 2 ತಿಂಗಳು ಸೀಸನ್ ಮಾಡಿದೀವಿ ಅಂದ್ರೆ 80 ಚೀಲ 100 ಚೀಲ ಮಾಲ್ ನಮ್ಮ ಮನೆಯೊಳಗೆ ತೆಪ್ಪಿ ಕಟ್ತಿದ್ದೆವು. 100 ಎಕರೆ ಆಸ್ತಿ ಇದ್ದವು ಕಟ್ತಿದ್ಲ ಅಟ್ ಮಾಲ್ ಬರ್ತಿತ್ತು ಅದರಿಂದ. ಮತ್ತು ನಮಗೆ ಕೆಲಸ ಕಡಿಮೆ ಇದ್ದುದರಿಂದ ನಾವು ಅದ್ರ ಮೇಲೆ ಒತ್ಕೊಟ್ಟು 3 ಮಂದಿ ಅಣ್ಣತಮ್ಮಗೆ ಅದೇ ಕೆಲಸ ಮಾಡ್ತಿದ್ದೆವು. ಬಹಳಷ್ಟು ಲಾಭದಾಯಕ ಇದು ಕೊಟ್ಟು ಹೋಗ್ಯಾಗ ಮಷಿನ್. ಬಹಳಷ್ಟು ಒಕ್ಕಲ್ತನದೊಳಗೆ ಬಹಳ ಇದು ಮಾಡ್ಯದ ನೋಡ್ರಿ ನಮ್ಗೆ. ಮುಂದಿನ ಪ್ರಗತಿ ಸಾಧಿಸೋದಕ್ಕೆ ಅದು ನಿಮಗೆ ಒಂದು ದೊಡ್ಡ ಮೆಟ್ಟಿಲಾಗಿದೆ ಅಂತ ಹೇಳಿ. ಹಾಂ, ನಮ್ಮ ಒಕ್ಕಲ್ತನ ಮುಂದೆ ಬರಬೇಕು ಅಂದ್ರೆ ಅದರದೇ ಆಧಾರ ರೀ ನಮಗೆ. ಯಾಕಂದ್ರೆ ನಮಗೆ ತಿನ್ನಾಕ ಉಣಾಕ ಇಲ್ದಾಗ ಎಲ್ಲನೇ ಮಾಡಿ ನಮ್ಮ ಒಕ್ಕಲ್ತನ ಮುಂದೆ ತರಬೇಕು ಅಂದ್ರೆ ರಾಶಿ ಮಷಿನ್. ರಾಶಿ ಮಷಿನೇ ನಮಗೆ ಒಕ್ಕಲ್ತನ ಮುಂದೆ ತಂದದ. ಇದು ರಾಶಿ ಮಷಿನ್ ಯಾವಾಗಿಂದ ನಿಮ್ಮಲ್ಲಿ ಇತ್ತು? ಈ ಮಷಿನ್ ನಿಮ್ಮಲ್ಲಿ ಬಂದಿದ್ದು ಹೆಂಗೆ ಸರ್? 1982ರಾಗ ಅದು ಹೊಸದಾಗಿ ಮಷಿನ್ ಬಂದವು ರೀ. ಹೊಸದಾಗಿ ಮಷಿನ್ ಬಂದ್ರೆ ನಮ್ಗೆ ಮಷಿನ್ ತೊಗೊಳ್ಳುವಂಥ ರೊಕ್ಕ ನಮ್ಮಲ್ಲಿ ಇದ್ದಿಲ್ಲ. ಒಂದು 7-8 ಮಂದಿ ದೊಡ್ಡ ದೊಡ್ಡ ರೈತರಿಗೆ ಹೇಳ್ದೆವು ಇಂಥ ಮಷಿನ್ ಬಂದದ, ನಮಗೆ ದುಡಿಯೋಂಥ ಹವ್ಯಾಸ ಅದ, ಅದಕ್ಕೆ ಮಾಲಕ ನಮ್ಮ ಏನಾರ ನೀವು ಸಹಾಯ ಮಾಡಿದ್ರೆ ನಾನು ಮಷಿನ್ ತೊಗೋತೀನಿ ಅಂದ್ರೆ ನಮ್ಮ ಅಶೋಕ್ ಗುಡ್ಡೋಡಿಗೆ ಅವರು ಹೊಸ್ತಾ ಸಿದ್ದಯ್ಯ ಅವರು ಇಂಥವ್ರು ದೊಡ್ಡ ದೊಡ್ಡ ರೈತರು ಒಂದು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ರು ನಮಗೆ. ಒಂದು 19,000 ರೂಪಾಯಿ ಇತ್ತು ನಿನ್ನ ನಾ ಹೇಳ ಮಷಿನ್ ಕಿಮ್ಮತ್ತು 19,000. ಮಷಿನ್ ಬತ್ತು, ಇಂಜಾನ್ ಬತ್ತು, ಇತ್ತು ಎತ್ತಿನ ಗಾಡಿ ಬತ್ತು ಎಲ್ಲ ಕೂಡಿಸಿ ಅದಕ್ಕೆ ಖರ್ಚು ಮಾಡಿದ್ದು 19,000. 19,000 ಕೊಟ್ಟು ತೊಗೊಳಂತ ನಮ್ಮಲ್ಲಿ ಇದ್ದಿದ್ಲ. ಆ ಎಳ್ಯಾಗ ಮತ್ತೊಬ್ಬರಲ್ಲಿ ಕಡ ರೊಕ್ಕ ಇಸ್ಕೊಂಡು ದುಡ್ದು ಮುಟ್ಸು ಸಂಬಂಧ ಕಡ ಇಸ್ಕೊಂಡ್ಕಿಂದ ತೊಗೊಂಡು ಒಂದು ಸೀಜನ್ ಮುಟ್ ಹೊಡೆದು ಅದ್ರದ್ದೆಲ್ಲ ಮಾಲ್ ಮಾರ್ಕಿಂದ ನಮ್ಮ ತಿನ್ನಾಟು ಉಣಾಟು ಮನೆಗೆ ಇಟ್ಕೊಂಡು ಅವ್ರಿಗೆಲ್ಲ ಮುಟ್ಸೀವ್ರಿ. ಮುಟ್ಸಿದ ಬಳಿಕ ಅವ್ರು ಇವತ್ತಿನ ಅವ್ರ ಕಣ ನಮ್ಮ ಸಲುವಾಗಿ ಮೀಸಲಾಗಿಟ್ಟಾರ. ಮಷಿನ್ ತರ್ಲಾಕ ರೈತರೇ ನನಗೆ ಸಹಾಯ ಮಾಡಿ ತರ್ಲಾಕ ಹಚ್ಚಾರ. ನೋಡ್ರಿ, ಆ ಟೈಮ್ನೊಳಗೆ ಏನು ಹಂತಿಗಳು ಕಟ್ತಿದ್ರು ಮಂದಿ ಎಲ್ಲ ಆ ಟೈಮ್ನೊಳಗೆ. ಈಗ ಮಷಿನ್ ಉಪಯೋಗ ಮಾಡಿ ನಾವು ಸುಗ್ಗಿ ಕೊಯ್ಲು ಮಾಡ್ತೀವಿ ಅಂತಂದ್ರೆ ಆ ಟೈಮ್ನೊಳಗೆ ಜನ ತಯಾರಾಗ್ತಿದ್ರು ಅಂತ ಹೇಳಿ ನೀವು ವಿಚಾರ ಮಾಡಿದ್ರಿ ಆ ಟೈಮ್ನೊಳಗೆ? ತಯಾರಾಗ್ತಾ ಮಾಡಿದ್ವಿ ಸರ್. ಹಂತಿ ಅಂದ್ರೆ ಮುಂದೆ ಬರ್ತಾ ಬರ್ತಾ ಕಾಲು ಸೂಕ್ಷ್ಮ ಬಂದು ಹಂತಿ ಹೊಡ್ಯಾಕ ಒಬ್ರಿಗೊಬ್ರು ಎತ್ತು ಕೊಡಲ್ಲ. ಆದರೂ ಅದಕ್ಕೆ ಈಗ ಮಷಿನ್ ಬಂದವ್ರಿ, ರಾಶಿ ಚಲೋ ಆಗ್ತದೆ. ಅದಕ್ಕೆ ನೀವೆಲ್ಲರೂ ಹ್ಞೂ ಅಂದ್ರಿ ಅಂದ್ರೆ ನಾನು ಮಷಿನ್ ತರ್ತೀನಿ ನಿಮ್ಮ ರಾಶಿ ಮಷಿನ್ ಮೇಲೆ ಮಾಡೋನು ನಾನು ಅಂದದಕ್ಕಾಗಿ ಅವರೆಲ್ಲ ಏ ಇಲ್ಲ, ನಿಮ್ಮ ಮನ್ಯಾಗ ದುಡಿಯೋರಿದ್ದೀರಿ, ನಿಮ್ಮ ಮಷಿನ್ ತೊಗೊಂಬರ್ರಿ, ನಾವು ನಿಮ್ಗೆ ಎಷ್ಟು ಅದಕ್ಕೆ ದುಡ್ಡು ಹತ್ತದ ಕೊಡ್ತೇವೆ ಅಂತೇಳಿ ಒಂದು 3 ಮಂದಿ ರೈತರು ಸಹಾಯ ಮಾಡ್ಕಿಂದ್ರೆ ನಮ್ಗೆ ತರ್ಲಾಕ ಹಚ್ಚಿದ್ರು. ತಂದ ರೂಪಲೇ ಅವರು ಏನು 300-400 ಚೀಲ ರಾಶಿ ಆತಿತ್ತು. ಅವು ಹೊಸು ಮಂದಿ ರಾಶಿ ಹೊಡಿಯೋದಾಗ ಅವ್ರು ರೊಕ್ಕ ಮುಡಿದು ಹಿಂಗಾಕಿಂದ್ರೆ ಅದು ಮಷಿನ್ ತೊಗೊಂಬಂದಿವ್ರಿ. ಭಾಳ ಮಂದಿಗೆ ಮುಂದೆ ಇವತ್ತಿನವ್ರಿಗೆ ಹಂತಿ ಅಂದ್ರೆ ಏನು ಗೊತ್ತಿಲ್ಲ. ನಾವು ಎಲ್ಲ ಕಂಡಾಡಿ ಬಿಸಿಲಾಗ ಸುಂಕನಾಗ ಹಂತಿ ಓಡೋಡ್ದೆ ರಾಶಿ ಮಾಡ್ಕೊತ ಬಂದಿವ್ರಿ. ಈಗ ಎಲ್ಲ ಕೂಡಿ ಎಂತ ರಾಶಿ ಇದ್ರು ಒಂದು 1-2 ತಾಸಿನಾಗ ರಾಶಿ ಮಾಡ್ಕೊಂಡು ಹೋಗ್ತದ. ಹಂಗೆ ಮಷಿನ್ ಬತ್ತು ಇನ್ನೂ ಆ ಮಷಿನ್ ಕೆಲಸ ಮಾಡ್ತಾ ಇದೆ. ಹ್ಞೂ ಸರ್, ಈಗ ಆ ಮಷಿನ್ ಆ ಮಂದಿ ಬರೇ ಜ್ವಾಳ ಅಟ್ಟೆ ಅಲ್ರಿ, ಜ್ವಾಳ, ಗೋಧಿ, ಕಡ್ಲಿ, ಸೂರ್ಯಪಾನ, ಆಮೇಲೆ ಹುರ್ಲಿ, ಮೂಕ್ಣಿ, ಉಳ್ಳಾಗಡ್ಡಿ ಬೀಜ ಸದ್ಯಗೆ ಅದ್ರಲ್ಲೇ ರಾಶಿ ಮಾಡ್ತೀವಿ. ಮತ್ತು ನಮ್ಮ ನಿಂಬೆ ಬೀಜ, ನಿಂಬೆ ಬೀಜ ತೆಗಿಬೇಕಾದ್ರೆ ಕೈಲಿ ಹೋಳಿ ಇದು ಮಾಡ್ತಿದ್ದಲ್ಲ, ನಿಂಬೆ ಬೀಜನೂ ಅದರೊಳಗೆ ತಯಾರು ಮಾಡ್ತೀವಿ. ವರ್ಷಿ ಒಂದು 500 ಚೀಲ ನಿಂಬೆಕಾಯಿ ಆ ಮಷಿನ್ ಹಾಕಿ ನಿಂಬೆ ಬೀಜ ತೆಗಿತೀವಿ. ಬೀಜ ತೆಗೆದು 4 ಎಕರೆ 3 ಎಕರೆ ನಿಂಬೆ ಆಗಿ ತಯಾರು ಮಾಡ್ತೀವಲ್ಲ, ಆ ನಿಂಬೆ ಬೀಜನೂ ಅದರೊಳಗೆ ತೆಗಿತೀವಿ ರೀ. ಬೀಜ ಹೆಂಗೆ ತೆಗಿತೀರಿ ನೀವು ಅದರೊಳಗೆ? ಅದರೊಳಗೆ ಸರ್ ಅದಕ್ಕೆ ಒಳಗೊಂದು ಬಿಂಡಿ ಅಂತ ಚಾಲನೆ ಬರ್ತದ್ರಿ. ಯಾವ ಬೀಜಿಗೆ ಯಾವ ಚಾಲನೆ ಬೇಕು ಆ ಚಾಲನೆ ಚೇಂಜ್ ಮಾಡ್ತೀವಿ. ಸೂರ್ಯಪಾನಕ್ಕೆ ಒಂದು ಚಾಲನೆ ಬೇರೆ ಮಾಡ್ತೀವಿ, ಹುರುಳಿ ಮುಗ್ನಿಗೆ ಒಂದು ಬೇರೆ ಮಾಡ್ತೀವಿ, ನಿಂಬೆಕಾಯಿಗೆ ಆದಂಥದ್ದು ಒಂದು ಚಾಲನೆ ಬೇರೆ ಮಾಡ್ತೀವಿ. ಆ ನಿಂಬೆಕಾಯಿ ಎಲ್ಲ ಒಳಗೆ ಎಲ್ಲ ಕಿವುಚಿ ಪುಡಿ ಮಾಡ್ಕೊಂಡು ಬೀಜ ತೆಳಕ್ಕೆ ಕಳಿಸ್ತದ. ಅದು ಆ ಬೀಜ ತೊಗೊಂಡು ತಕ್ಕೊಂಡ್ಕಿಂದ್ರೆ ಈ ಕಡೆ ಬೂದಿ ಹಚ್ಚಿ ಒಣಗಿಸಿ ನಾವಾಗಿ ತಯಾರು ಮಾಡ್ತೀವಿ. ಎಲ್ಲ ಒಟ್ಟು ಏನೇ ಭೂಮಿ ಮೇಲೆ ಏನು ಬೆಳೆದದ ಎಲ್ಲನೇ ರಾಶಿ ಮಾಡ್ತೀವಿ ನೋಡ್ರಿ. ಅದಕ್ಕೆ ಹ್ಞೂ ರೀ 20 ಚೀಲ 30 ಚೀಲ ಉಳ್ಳಾಗಡ್ಡಿ ಬೀಜ ತಯಾರು ಮಾಡೀವಿ. ಅದರಲ್ಲೇ ಮಷಿನ್ದಾಗ ಹಾಕಿ ಬೀಜ ಮಾಡೀವಿ. ಅದು ಅಟ್ಟೆ ಒರೆಸ್ಬೇಕು, ಎಷ್ಟೋ ರಾಶಿ ರೊಕ್ಕ ಹೋತಿದ್ದು ಆಳು ಹಚ್ಚಿದ್ರೆ ಅಂಥದ್ದು 2 ತಾಸಿನಾಗ ರಾಶಿ ಮಾಡಿ ಚೀಲ ತುಂಬಿದ ಮನೆಯಾಗ ಹಚ್ಚೀವಿ. ಉಳ್ಳಾಗಡ್ಡಿ ಬೀಜಕ್ಕೆ ಭಾಳ ಅನುಕೂಲ ರೀ ಅದು ಮಷಿನ್. ಈಗ 40 ವರ್ಷ ಆದ್ರೆ ಸಹಿತ ಅದು ಕೆಲಸದೊಳಗದ ಅಂತಂದ್ರೆ ಎಂಥ ಮಷಿನ್ ಇರ್ಬೋದು? ಅದು ಜಯಲಕ್ಷ್ಮಿ ಅಂತೇಳಿ ಕಿರ್ಲೋಸ್ಕರ್ ಇಂಜನ ಜಯಲಕ್ಷ್ಮಿ ಹಲಾಗೈತ್ರಿ. 40 ವರ್ಷನ ಹಿಡಿದು ಬಂದ್ರೂ ಇನ್ನೂ ಹೊಸದ ಹೆಂಗೆ ಅದ ಹಂಗೆ ಒಮ್ಮೆ ಹಿಂಗೆ ಬೆಲ್ಟ್ ಜಗ್ಗಿದ್ರೆ ಚಾಲು ಆಗ್ತದ. ಅದು ನಮ್ಮ ಮನೆ ಲಕ್ಷ್ಮಿನೇ ಅದೇ, ಅದು ಲಕ್ಷ್ಮಿ ಟೈಪ್ ಇಟ್ಟಿವು, ಲಕ್ಷ್ಮಿಗೆ ನೋಡ್ಕೊಂಡಿವಿ. ಅದಕ್ಕೆ ಇನ್ನೂ ಸ್ವಂತ ಅದಕ್ಕೆ ಏನು ಬೇಕು ಎಲ್ಲ ಸ್ವಂತ ರಿಪೇರ್ ಮಾಡ್ತೀವಿ. ಊದಿನ ಕಡ್ಡಿಗೆ ಹೋಗಿ ಹೋಗ್ತದ, ಇಂಜನ್ಗೆ ಹೋಗಿ ಹೋಗಂಗಿಲ್ಲ. ಹಂಗೆ ಇಟ್ಟೀನಿ ನಾನು ಒಂದು ಹಾಫ್ ಹ್ಯಾಂಡ್ ಒಂಬರೇ ಹಿಂಗೆ ಬೆಲ್ಟ್ ಜಗ್ಗಿ ವಾಲ್ ಹೋಗಿದ್ರೆ ಇಂಜನ್ ಚಾಲು ಆಗ್ತದ. ಅದು ನಮ್ಗೆ ಅಷ್ಟು ಅನುಕೂಲ ಮಾಡಿಕೊಟ್ಟದ, ನಾವು ಅದಕ್ಕೆ ಅಷ್ಟು ಅನುಕೂಲದಾಗ ಇಟ್ಟೀವಿ. ನಾವು ಇರುತ್ತಾನೂ ಅದು ಇರ್ತದೆ ಹಿಂಗೆ. ಅವಾಗ ನಾವು 3 ರೂಪಾಯಿಗೆ ಫ್ರೀ ಇದ್ದವ್ರು, ಇವತ್ತು ವರ್ಷಿಗೆ 1.5-2 ಕೋಟಿ ರೂಪಾಯಿ ಬರೇ ಒಕ್ಕಲ್ತನದೊಳಗೆ ಉತ್ಪನ್ನ ತೊಗೊಳಕತ್ತೀವಿ ಸರ್. ಶುರುವಿಗೆ ನಾವು ಒಕ್ಕಲ್ತನ ಮಾಡುವಾಗ ನಮಗೆ ನಾವು ಎಲ್ಲ ಕೂಡಿ 1,000 ರೂಪಾಯಿ ಅಂದ್ರೆ ಎಂಥದ್ದು ಅನ್ನೋದು ಗೊತ್ತಿದ್ದಿಲ್ಲ. ಇವತ್ತು ಏನು ಪೀಕ್ ತೊಗೊಂಡ್ರು 10 ಲಕ್ಷ 20 ಲಕ್ಷ 50 ಲಕ್ಷ ಹಿಂಗೆ ಮಾತಾಡ್ತೀವಿ. ಅದಕ್ಕೆ ಅನುಕೂಲ ಆಗೈತೆ ನನಗೆ. ಕಡೆಯಾಕಿನ ನಮ್ಮೂರವ್ರು ನನಗೆ ಭಾಳಷ್ಟು ಸಹಾಯ ಮಾಡ್ಯಾರ. ಎಲ್ಲರೂ ಹಿರಿಯ ಮನುಷ್ಯರು ಏನಲ್ಲ, ಏ ಬಡತನದಾಗ ಒಕ್ಕಲ್ತನ ಮಾಡ್ತಾನೆ ಅವ್ನಿಗೆ ಏನು ಕಂಬಿದ್ದ ಕೊಡುವ ತಿಳ್ಕೊಂಡ್ರೆ ಭಾಳ ಜನ ಸಹಾಯ ಮಾಡ್ಯಾರ. ಅವ್ರದಿಂದ ಒಬ್ರಿಗೆ ಸಹಾಯ ಇತ್ತು ಅಂದ್ರೆ ಯಾವುದು ಕೆಲಸ ನಿಂದ್ರಂಗಿಲ್ಲ, ಏನು ಬೇಕಾದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅದ. ಹಿಂಗಾಗಿ ನಮ್ಮ ಒಕ್ಕಲ್ತನಕ್ಕೆ ಅನುಕೂಲ ಆಗಿದೆ. ಈಗ ಇಷ್ಟು ವರ್ಷ ನೀವು ಮಾಡ್ಕೊಂಡು ಬಂದಿರಲ್ಲ, ಒಕ್ಕಲ್ತನದೊಳಗೆ ನಿಜವಾಗಿ ಏನು ಸವಾಲು ಇದು ಹೌದಪ್ಪ ಚಾಲೆಂಜ್ ಅನ್ನುವಂಥದ್ದು ಏನದ ಇಲ್ಲಿ ತನಕ ನೀವು ಎದುರಿಸಿದ್ದ ಘಟನೆಗಳಲ್ಲಿ? ನಾವು ಎದುರಿಸಿದ್ದ ಘಟನೆಗಳಂದ್ರೆ ಬಹಳ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಅಷ್ಟು ಘಟನೆಗಳಾಗಿ ಹೋಗ್ಯಾವ ನಮಗೆ. ಮೊದಲ ಕುಡಿಲಕ್ಕೆ ನೀರಿದ್ದಿಲ್ಲ ನಮ್ಗೆ, ಅಷ್ಟು ತ್ರಾಸಿತ್ತು. ಯಾವಾಗ ನಾವು ಹಳ್ಳಿಗೆ ಜಾಗ ತೊಗೊಂಡು ಬಾವಿ ತೆಗೆದ ಬಳಿಕ ನಮಗೆ ನೀರಿನ ಅನುಕೂಲ ಆದ ಬಳಿಕ ನಮ್ಮ ಒಕ್ಕಲ್ತನ ಮುಂದಕ್ಕೆ ಬಂದದ. ಅಲ್ಲಿ ತನಕ ನಾವು ಒಕ್ಕಲ್ತನ ಅಂದ್ರೆ ಯಾಕೆ ಮಾಡಬೇಕು ಅನ್ನಂಗಿತ್ತು ಮೊದಲ. ಎಂದ ನೀರಿನ ಅನುಕೂಲ ಆಯಿತು ಅವತ್ತ ಒಕ್ಕಲ್ತನದಟ್ಟು ಸಂಪತ್ತ ಇದರಟ್ಟು ನೆಮ್ಮದಿನೇ ಎದುರಾಗು ಇಲ್ಲ ಅನ್ನುವಂಥದ್ದು ನಮಗೆ ಈಗ ಗೊತ್ತಾಗ್ಯದ. ಒಟ್ಟು ಒಕ್ಕಲ್ತನಕ್ಕೆ ಮೂಲತಃ ನೀರಿಟ್ಟು ಇರಬೇಕು, ಆಮೇಲೆ ಒಕ್ಕಲ್ತನ ಮಾಡ್ಲಿಕ್ಕೆ ನಿಂದಿರಬೇಕು. ಒಕ್ಕಲ್ತನ ಯಾರು ಕೈ ಹಿಡಿಲಾರ್ದಂಗ್ ಬೆಳಿತಾವ. ಮತ್ತ ಯಾವ್ದು ನಿಮಗ್ ನಿಜವಾಗಿ ನೀರಿಂದ ಆಯ್ತು? ನೀರು ಇಲ್ಲ ಅಂತಂದ್ರೆ ಏನು ಮಾಡಕ್ ಬರಂಗಿಲ್ಲ. ಆದ್ರೆ ಈಗ ಇಷ್ಟು ಸುಮಾರಾಗಿ ಇಷ್ಟು ವರ್ಷಗಳಲ್ಲಿ ನೀವು ಎಲ್ಲಾ ಕೆಲಸ ಮಾಡ್ಕೋತ ಬಂದಿರಲ್ಲ, ಹೌದಪ್ಪ, ಈ ಸಮಸ್ಯೆ ನಮಗ್ ಬಹಳ ಕಾಡಾಗತ್ತದ, ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು, ಇದನ್ನ ಹೆಂಗ್ ನಾವು ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂತ ಚಾಲೆಂಜ್ಗಳು ಸವಾಲುಗಳು ಯಾವಾಗಾದ್ರೂ ಬಂದವನ? ಬಂದವಲ್ ಸರ್, ಮೊದಲ ನಾವು ಸಣ್ಣವರಿದ್ದೇಳಾಗ್ರಿ, ಮತ್ತ ಜಮೀನ್ ತುಸು ಇದ್ದೇಳಾಗ ಒಂದು 3 ರೂಪಾಯಿ ಕೂಲಿ ಹೋಗುವಂತ ಟೈಮ್ದಾಗ ನಮ್ಮಲ್ಲೇ ನಮ್ಗ ದುಡಿದ್ರ ಸಾಕು ಅನ್ನುವಂಥದ್ದು ಮನಸ್ಸಿನಾಗ ಓಡಾಡ್ತಿತ್ತು. ಅಂತಾಳೆ ಕೂಲಿಗೆ ಹೋಗ್ತಿದ್ದೇವೆ ನಾವು. ಮತ್ತ ಅಂತ ಕಷ್ಟ ಕಾಲದಾಗ ಬಹಳಷ್ಟು ಶ್ರಮ ಪಟ್ಟು ಮಾಡ್ಕೋತ ಬರ್ಲಕ್ಕಾಗಿ ಮುಂದ ಇತ್ತ ಈ ಕಡೆ ಕಡೆ ಬಂದು ಒಂದ್ ಸ್ವಲ್ಪ ನೀರಿನ ಅನುಕೂಲ ಮಾಡಿದೆವು 72ರ ನಂತರ. ಅವಾಗ ನಮ್ಗೊಂದ್ ಸ್ವಲ್ಪ ಅನುಕೂಲ ಆದ ಬಳಿಕ ಇದು ಆಯ್ತು. ಈಗ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಸೌಲಭ್ಯಗಳು ಇದ್ದೇ ಇರ್ತಾವ, ಇವುಗಳನ್ನ ಯಾವಾಗಾದ್ರೂ ನೀವು ತಗೊಂಡು ಅದನ್ನ ನಿಮ್ಮ ಹೊಲದೊಳಗ ಉಪಯೋಗ ಮಾಡ್ಕೊಂಡಿರ ಹೆಂಗ್, ನಿಮ್ಮ ಇದಕ್ಕೆ ಕೃಷಿಗೆ ಉಪಯೋಗ ಮಾಡ್ಕೊಂಡಿರ ಹೆಂಗ್? ಕೃಷಿಗೆ ಅಂದ್ರೆ ಸರ್, ನಾನು ಮೊದಲು 84ನೇ ಇಸ್ವಿ ಒಳಗ್ರಿ PLD ಬ್ಯಾಂಕ್ನಿಂದ ಏನು ಒಂದು 17,000 ರೂಪಾಯಿ ಸಾಲ ತಗೊಂಡಿದ್ದಲ್ಲ, 17,000 ರೂಪಾಯಿ ಸಾಲ ಬಿಟ್ಟು ನಾವು ಸರ್ಕಾರದ ಸಹಾಯಧನ ಯಾವ್ದು ತಗೊಂಡಿಲ್ಲ. ಅದು ಸುರುವಿಗೆ ನಮ್ಗೆ ಅಗದಿ ಕಷ್ಟ ಕಾಲ ಇದ್ದಾಗ ಅವ್ರು 17,000 ರೂಪಾಯಿ ಕೊಟ್ಟಿದ್ರು. ಅದು ಸಾಲ ತಗೊಂಡು ಬಾಯಿ ಹೊಡೆದಿವು, ಆ ಬಾಯಿ ಮೇಲೆ ಅನುಕೂಲ ಆಗುದು ಅನುಕೂಲ ಹಾಕೋತ್ ಹೋಗ್ಯದ. ಇವ ಅಲ್ಲಿಂದ 3-6 ಎಕರೆ ಹೋಗಿಂದ್ರ 20 ಎಕರೆ ಆಗ್ಯದ, 20 ಹೋಗಿ 80 ಆಗ್ಯದ, 80 ಹೋಗಿ 100-120 ಎಕರೆ ಆಗ್ಯದ. ಈಗ ಮೊದಲು ನಮಗೆ ಸುರುವಿಗೆ ತಗೊಂಡದ್ದು PLD ಬ್ಯಾಂಕ್ ಸಾಲ ತಗೊಂಡು ಒಂದು 8-9 ವರ್ಷನಾಗ ಅದು ಮುಟ್ಸೀನಿ. ಮುಟ್ಸಿದ ಒಳಗೆ ಮುಂದೆ ಯಾವ ಬ್ಯಾಂಕಿನ ಇದು ಮಾಡಿಲ್ಲ. ಈಗ ನಮ್ಮ ಇದ್ರಾಕ್ಷಿ ಸಾಲ, ನಿಂಬಿಗಡ ಸಾಲ, ಇವಾಗ ನಮ್ಗೆ ಏನೋ ಯಾವ್ದು ಬೇಕಾದ್ರೂ ತೋತಿವು ಕೊಡ್ತೀವಿ. ಅಗದಿ ಬ್ಯಾಂಕಿನವ್ರು ಕೈ ಮಾಡಿ ಕರೀತಾರೆ ನಮ್ಗೆ, ಏನೋ ಎಷ್ಟು ಬೇಕು ಯಾವ್ದು ಬೇಕು ತಗೋರಿ ಇರ್ತಾರೆ. ಮತ್ತು ಒಂದು ದಿನಾನು ಯಾವ ಬ್ಯಾಂಕ್ನಾಗೂ ಕಟ್ಬಾಕಿ ಯಾವ ಬ್ಯಾಂಕ್ನಾಗೂ ಅದು ನೋಟಿಸ್ ಕಳಿಸುವಂಥದ್ದು ವ್ಯವಸ್ಥೆ ಇಟ್ಕೊಂಡಿಲ್ಲ. ನಾವಾಗಿ ಹೋಗಿ ಎಂದು ಕಟ್ಬೇಕು ನಿಮ್ಗೆ, ನಿಮ್ಮ ನಮ್ಮ ಡೇಟ್ ಎಂದು ಬರ್ತದೆ ನೋಡಿ ಸರ್, ನಾವೇ ಹೋಗಿ ಅವ್ರ ಜೋಡಿ ಕೂತ್ ಮಾತಾಡಿ ಬರ್ತೀವಿ. 1 ರೂಪಾಯಿನೂ ಯಾವ ಬ್ಯಾಂಕ್ನಾಗ ಬಾಕಿ ಇಲ್ಲರಿ. ಸಗಳ ಯಾಪಾಗ ನಮ್ಗೆ ಲೋನ್ ಕೊಡ್ಲಾಕ ಮ್ಯಾನೇಜರ್ ಕೊಡೋದು ಎಂದು ನಮ್ಮ ಪ್ಲಾಟ್ ನೋಡಕ್ ಬರಲ್ಲ. ಇದು ನೋಡಿಕಂದ್ರೆ ಲೋನ್ ಕೊಡ್ಬೇಕಂತೇಳಿ ಯಾರು ಬರಂಗಿಲ್ಲ. ಒಗ್ಗಿಯವ್ರ ತೋಟ ನೋಡ್ಬೇಕು ಅಂತೇಳಿ ಬರ್ತಾಗಿ ಲೋನ್ ಕೂಡ ಸಂಬಂಧ ಆದೋ ಇಲ್ಲೋ ನೋಡ್ಲಿಕ್ಕೆ ಯಾರು ಬರಲ್ಲ. ಹಂಗೆ ವಿಶ್ವಾಸ ಇಟ್ಕೊಂಡಿವು. ಹಿಂಗಾಗಿ ನಮ್ಗೆ ಯಾವುದು ದುಡ್ಡಿನ ತೊಂದರೆ ಆಗಂಗಿಲ್ಲ. ಎಲ್ಲ ಬ್ಯಾಂಕಿನವ್ರು ಯಾರು ತೊಂದರೆ ಮಾಡಿಲ್ಲ, ಅಗದಿ ಕರೆದು ಲೋನ್ ಕೊಟ್ಟಾರ ನಮ್ಗೆ. ಈಗ ಎಲ್ಲಾರ್ದು ಅನುಕೂಲ ಚಲೋ ಐತೆ ನಮ್ಗೆ, ಯಾರೂ ಇದು ಮಾಡಿಲ್ಲ ರೀ. ಬೀರಪ್ಪ ಅವರ ತಮ್ಮ ಹೊಲದೊಳಗ ತಮ್ಮ ತೋಟದೊಳಗ ಕಲಿಯುವಂಥದ್ದು ಬಹಳ ಅದ. ಈಗ ಏನು ತಾವು ಪ್ರಯತ್ನಗಳನ್ನು ಇಲ್ಲಿ ತನಕ ಮಾಡ್ಕೊಂಡು ಬಂದಿರಿ, ಬೇರೆಯವರಿಗೆ ಮಾದರಿ ಆದಂಥದ್ದು, ಈಗ ನಿಮ್ಮ ಸುತ್ತಮುತ್ತಲಿರುವಂತಹ ರೈತರು, ಆಮೇಲೆ ಬೇರೆ ಕಡೆಯಿಂದ ಬರುವಂತಹ ರೈತರು ನಿಮ್ಮ ತೋಟವನ್ನು ನೋಡಿ ನಿಮ್ಮ ಪ್ರಯತ್ನಗಳನ್ನು ನೋಡಿ ಅವರು ನಾವು ಇಂಥದ್ದು ಮಾಡ್ಬೇಕಲ್ಲಪ್ಪ, ಈ ಇಷ್ಟು ಶ್ರಮ ವಹಿಸ್ಬೇಕಲ್ಲ, ಇಷ್ಟು ಬದ್ಧತೆಯನ್ನು ತೋರಿಸ್ಬೇಕಲ್ಲ ಅಂತೇಳಿ ಬದಲಾವಣೆ ಆಗಿದ್ದು ರೈತರು ಯಾರಾದರೂ ಇದ್ದಾರಾ ನಿಮ್ಮ ಒಂದು ನಜರ್ನೊಳಗೆ? ಸರ, ಈಗ ಬದಲಾವಣೆ ಆದವ್ರು ರೈತರಂದ್ರೆ ಹೆಸರು ಹೇಳಕ್ಕ ಅಷ್ಟು ಮಂದಿ ಅದಾರಿ. ಈಗ ನಾವು ಸಣ್ಣ ರೈತರು ಇದ್ದಾಗೂ ನನ್ನ ಜೋಡಿ ಇದ್ದವರು, ಇವತ್ತು ನಾ ಕೈಲಿ ನನಗೆ ತ್ರಾಸಿದ್ರು ನಾ ಕೈಲಿ ಸಹಾಯ ಮಾಡಿ ಎಷ್ಟೋ ಮಂದಿಗೆ ಆಸ್ತಿ ಇಸ್ಕೊಟ್ಟಿನಿ, ಎಷ್ಟೋ ಮಂದಿಗೆ ಬಾವಿ ಹೊಡಿಸ್ಕೊಟ್ಟಿವು. ನಾವು ಏನು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತಾನ ಅಂತಂದು ಮಾಡಿಸ್ಕೊಟ್ಟಿವು. ಇವತ್ತು ಅವರು ಯಾವಾಗ್ಲೂ ನಮ್ಮನ್ನ ಇದು ಮರಿಲಾರ್ದಂಥವು ಕೆಲಸ 100+ ಮಂದಿ ರೈತರಿಗೆ ಮಾಡಿಕೊಟ್ಟಿನಿ ರೀ. ಈಗ ನನ್ನ ಕೈಯಾಗ ಕಲ್ತ ರೈತರು ಭಾಳ ಮಂದಿ ಅದಾರೆ, ಅವರು ಹಿಂದೆ ಮುಂದೆ ಯಾವಾಗೂ ನೆನೆಸ್ಬೇಕು, ಯಪ್ಪ ನನಗೆ ಅವ್ರ ಪುಣ್ಯದಿಂದ ಇಂಥ ಆಸ್ತಿ ಆಯಿತು, ನಂಬಲ್ಲಿ ಏನಿತ್ತು ಅನ್ನುವಂಥದ್ದು. ಒಂದು 100+ ಮಂದಿ ರೈತರಿಗೆ ಈ ಒಕ್ಕಲ್ತನದೊಳಗೆ ಭಾಳಷ್ಟು ಮುಂತಂದು ನಿನ್ ಸರ್, ಯಾವುದು ಮಾಡಿ ಮಾಡಿ ನೆನಬಾರ್ದು ಅಂತೇಳಿ ನಾನು ಹಂಗಿಲ್ಲ. ಭಾಳಷ್ಟು ಮಂದಿ ರೈತರಿಗೆ ಮಾದರಿ ಐತ. ಇವತ್ತು ಎಂಥ ಕೆಲಸ ಇದ್ರು ಯಾರು ತೋಟಕ್ಕೆ ಬಂದ್ರೆ ಅವ್ರಿಗೆ ಅಮ್ಮನೇ ಮಾಡಂಗಿಲ್ಲ, ನಂದೆಲ್ಲ ಕೆಲಸ ಬಿಟ್ಟು ಇದು ಹಿಂಗೆ ಮಾಡ್ಬೇಕು ಇದು ಹಿಂಗೆ ಮಾಡ್ಬೇಕು ಅಂತೇಳಿ ಎಲ್ಲ ತಿರುಗಾಡಿ ನಮ್ಮ ತೋಟ ತೋರಿಸಿ ಅವ್ರಿಗೆ ತಂದು ನೀರು ಕುಡಿಸಿದ ಬಳಿಕ ಆಮೇಲೆ ನಾನು ಮುಂದೆ ಕೆಲ್ಸಕ್ಕೆ ಹೋಗ್ತೀನಿ. 4-5 ಜಿಲ್ಲಾದ ಮಂದಿ ತೋಟ ನೋಡಕ್ಕೆ ಬರ್ತಾರೆ. 8 ಮಂದಿ ಬಂದರು ನಂದು ಏನು ಕೆಲಸ ಇದ್ರೂ ಬಿಡ್ತೀನಿ, ಅವ್ರಿಗೆ ತೋರಿಸ್ತೀನಿ ಏನು ಮಾಡೀನಿ ಅನ್ನೋದು ಹೇಳ್ತೀನಿ. ಮತ್ತು ಮಾಡಿದ್ದೆಲ್ಲ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅನ್ನೋಂಥದ್ದು ಮನವರಿಕೆ ಮಾಡಿ ತೋರಿಸ್ತೀನಿ. ಮತ್ತು ಇದು ನೋಡಿ ಹೋಗಿ ಎಷ್ಟೋ ಮಂದಿ ಅದೇ ಟೈಪ್ ಮಾಡೋಣ ಅಂತ ಮಾಡಿದವ್ರು ಹೋದಾಗ ಇವತ್ತು ಅವ್ರಿಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ ಅವು, ಇಲ್ಲಪ್ಪ ನಮ್ಗೆ ಇಂಥವ್ರದ್ದಿಂದ ನಾವು ಹಿಂಗೆ ಮಾಡಿವಿ ಅಂತ ಹೇಳುವಂಥ ಮಂದಿ ಅದ. ಅದಕ್ಕೆ ಒಕ್ಕಲ್ತನ ಸುಳ್ಳು ಹೇಳಾರ್ದೆ ಎಲ್ಲರಿಗೂ ನಿಜವಾಗಿ ಹೇಳ್ಕೋತ ಹೋದ್ರೆ ಅಂದ್ರೆ ನಮ್ಮಿಂದ ಅವ್ರ ಒಕ್ಕಲ್ತನ ಮುಂದೆ ಹೋಗ್ತಾವ ಅಂತೇಳಿ ನಮ್ಗೆ ಆಸೆ ಐತಿ. ಈಗ ವಿದ್ಯಾರ್ಥಿಗಳಿಗೆ ಸಹಿತ ಮತ್ತು ಯುವಕರಿಗೆ ಇಲ್ಲಿ ಕಲಿಯುವಂಥದ್ದು ಭಾಳ ಅದ. ಈಗ ತಮ್ಮ ಹೊಲಕ್ಕೆ ಯಾವಾಗಾದರೂ ಈಗ ಕೃಷಿ ಕಾಲೇಜಿಂದ ವಿದ್ಯಾರ್ಥಿಗಳು ಬರೋದಾಗಲಿ ಅಥವಾ ಟ್ರೈನೀಸ್ ಬರೋದಾಗಲಿ ಇಂಥವು ಸಂದರ್ಭಗಳದಾವ ಅಂತೀರಿ? ಸರ, ಈಗ ನಮ್ಮ ಬಿಜಾಪುರ ಅಗ್ರಿಕಲ್ಚರ್ ಇದ್ರದಿಂದ ರೀ ಹಿಟ್ನಾಳಿ ಫಾರ್ಮ್ದಿಂದ ಸ್ಟೂಡೆಂಟ್ ತೊಗೊಂಡು ವರ್ಷಿಗೆ ಒಂದು ಸರಿ ರೀ ಬರ್ತಾರೆ, ಒಂದು 30-40 ಮಂದಿಗೆ. ಅವ್ರು ಬಂದು ಎಲ್ಲ ಇಡೀ ತಿರುಗಾಡಿ ತೋಟ ನೋಡಿ ಮತ್ತು ನಮ್ಮ ಜೋಡಿ ಕೂತು ಮಾತಾಡಿ ಅವ್ರು ಹೇಳ್ತಾರೆ, ನಮ್ಮ ಇದ್ರೊಳಗೆ 2 ವರ್ಷ ನಾವು ಕಲ್ತಿದ್ರೊಳಗೆ ಇಂಥದ್ದು ನಾವು ಎಲ್ಲಿ ನೋಡಿಲ್ಲ, ಈ ಟೈಪ್ ನಮಗೆ ಎಲ್ಲರೂ ತಿಳಿಸಿ ಹೇಳಿದವ್ರು ನಾವು ಎಲ್ಲಿ ಕೇಳಿಲ್ಲ, ನಮಗೆ ಭಾಳ ಖುಷಿಯಾಗ್ಯದ ಅಂತೇಳಿ ಎಷ್ಟೋ ಮಂದಿ ನೋಡಿ ಹೋಗಿಂದ್ರೆ ನಾನು ಎಲ್ಲಿಯೋ ಭೇಟಿಯಾದಾಗ ಓಡಿ ಬಂದು ನಮ್ಮ ಕೈ ಹಿಡಿತಾರ. ವರ್ಷಕ್ಕೆ ಒಂದು ಎರಡು ಮೂರು ಸಾರಿ ಸ್ಟೂಡೆಂಟ್ಗಳು ಬರ್ತಾರೆ, ಬಂದು ತಿರುಗಾಡಿ ನೋಡ್ತಾರೆ, ಒಂದು ತಾಸು ಎರಡು ತಾಸು ಕುಂದಿರ್ತಾರೆ. ಅವ್ರಿಗೆಲ್ಲ ಏನಾಗ ನಾಷ್ಟ ಅದು ಇದು ಏನಾಗ ತಿಂಡಿ ಮಾಡಿರ್ತೀವಿ, ಎಲ್ಲ ತಿಂದು ನಮಗೆ ಇದು ಮಾಡ್ಕೊಂಡು ಹೋಗ್ತಾರೆ. ವರ್ಷಕ್ಕೆ ಒಮ್ಮರಿ ಬರ್ತಾರೆ ಅಗ್ರಿ ಹೋದಂಥ ಸ್ಟೂಡೆಂಟ್ಗಳು ತೋಟಕ್ಕೆ ಬಂದು ಭೇಟಿ ಕೊಡ್ತಾರೆ. ಅದೇ ರೀತಿಯಾಗಿ ಸುತ್ತಮುತ್ತಲಿನ ರೈತರು ಅಥವಾ ಬೇರೆ ಊರುಗಳ ರೈತರು, ಬೇರೆ ಜಿಲ್ಲೆಗಳ ರೈತರು, ಬೇರೆ ರಾಜ್ಯದ ರೈತರು ಬರ್ಬೋದಲ್ಲ ನಿಮ್ಮ ಕಡೆ ಬಂದು ಕೇಳಿಕೊಂಡು ನೋಡಿಕೊಂಡು ಹೋಗೋದಕ್ಕೆ ಬರ್ತಾ ಇರ್ತಾರೆ? ಭಾಳಷ್ಟು ಮಂದಿ ಬರ್ತಾರೆ ಸರ್. ಒಂದು ದಿವ್ಸಕ್ಕೆ ಏನಿಲ್ಲ ಅಂದ್ರೆ ನಾಲ್ಕೈದು ಮಂದಿ ರೈತರು ಬಂದು ಭೇಟಿ ಆಯ್ತು, ಬಂದು ನೋಡಿ ತಿರುಗಾಡಿ ಒಟ್ಟು ನಾ ಇಲ್ಲ ಅಂದ್ರೆ ನಮ್ಮ ತಮ್ಮದೇ ತೋರಿಸ್ತಾರೆ. ಬೇರೆ ಬೇರೆ ಹಳ್ಳಿ ಮಂದಿ, ಬೇರೆ ಬೇರೆ ಊರ್ ಮಂದಿ, ಬೇರೆ ಬೇರೆ ಜಿಲ್ಲಾದ ಮಂದಿ ಬಂದ್ಕಿಂತ ತಿರುಗಾಡಿ ತೋಟ ನೋಡಿ ಅದರ ಅನುಭವಗಳೆಲ್ಲ ಕೇಳಿ ಹೋಗಿ ಮಾಡಿದವ್ರ ಅದಾರ ಸರ್. ಈಗ ಹಂಗೆ ಬಂದಾಗ ನಿಮ್ಮ ಕೆಲಸದೊಳಗೆ ಒಂದು ಸ್ವಲ್ಪ ಅಡಚಣೆ ಅನ್ಸಂಗಿಲ್ಲ ನಿಮಗೆ? ಅಡಚಣೆ ಅನಿಸಿದ್ರು ಸರ್, ಅವ್ರು ಬಂದು ದ್ವಾರದಲ್ಲಿ ನಮ್ಮ ಹೊಲ್ತಾನ, ನಮ್ಮ ಕೆಲಸ ಯಾವಾಗೂ ಇರ್ತದ. ಇನ್ನೊಂದು ತಾಸು ಬಿಟ್ಟು ಮಾಡಕ್ಕೆ ಬರ್ತದೆ ಅವ್ರಿಗೆ, ಇನ್ನೊಂದು ತಾಸು ಬಿಟ್ಟು ಬರಲಕ್ಕೆ ಬರಂಗಿಲ್ಲ. ಅದಕ್ಕಾಗಿ ಅವ್ರಿಗೆ ಬಂದವ್ರಿಗೆ ಎಗ್ದು ಮಾನ್ಯತೆ ಕೊಟ್ಟು ಮೊದಲು ಅವ್ರದ್ದೆಲ್ಲ ಇದು ಮಾಡಿ ಅವ್ರಿಗೆ ಏನು ಹೇಳಬೇಕು ಏನು ಕೇಳಬೇಕು ಎಲ್ಲ ತೋರಿಸಿ ಅವ್ರನ್ನ ಅವ್ರು ಹೋದ ಬಳಿಕ ಮತ್ತೆ ನಮ್ಮ ಕೆಲಸ ಮುಂದುವರಿಸ್ತೀವಿ. ಅಲ್ಲಿ ಮಠ ಅವ್ರ ಜೋಡಿನೇ ಇದ್ದು ಎಲ್ಲ ಹೇಳಿ ತಿರುಗಾಡಿ ತೋರಿಸ್ಕೊಂಡ್ರೆ ಇದು ಮಾಡ್ತೀವಿ ಸರ್. ಈಗ ನೋಡ್ರಿ, ತಾವು 3 ಎಕರೆಯಿಂದ ಶುರು ಮಾಡಿದಂಥ ಜೀವನ ಈಗ 100 ಎಕರೆಗಿಂತ ಹೆಚ್ಚಾಗಿದೆ. ಇಷ್ಟು ಮಾಡಬೇಕಾಯ್ತಪ್ಪ ಅಂತಂದ್ರೆ ಸಾಕಷ್ಟು ಶ್ರಮ ವಹಿಸಿದ್ದೀರಿ, ಅದೇನು ಹೇಳುವಂತಹ ಮಾತಲ್ಲದು. ಈಗೆಲ್ಲ ನಿಮ್ಮ ಅನುಭವಗಳನ್ನು ಅದನ್ನು ಹೇಳಿರಿ ಯಾವ ರೀತಿ ಆಯಿತು ಅಂತೇಳಿ. ಇನ್ನು ಮುಂದಿನ ದಿನಗಳಲ್ಲಿ ಈಗ ದ್ರಾಕ್ಷಿ ಇರ್ಬೋದು ಅಥವಾ ಬೇರೆ ಬೆಳೆ ಇರ್ಬೋದು ಅಥವಾ ಇನ್ನು ಯಾವುದೋ ಒಂದು ವಿಚಾರ ಇರ್ಬೋದು, ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲಿ ತನಕ ನೀವು ಒಂದು ಪ್ರಗತಿ ಅಥವಾ ಅಭಿವೃದ್ಧಿ ಸಾಧಿಸಬೇಕು, ಹೌದಪ್ಪ ಇದು ನಮ್ಮ ಕನಸದ ಇದನ್ನು ನಾವು ಸಾಧಿಸಬೇಕು ಅನ್ನುವಂಥದ್ದು ಕೃಷಿ ಒಳಗೆ ಏನದ ಅಂತೀರಿ ಸರ? ಈಗ ನಮ್ಮೂದಾಗ ಎರಡು ಸಣ್ಣ ಒಕ್ಕಲ್ತನ ಹೋಗಿಟ್ಟು ದೊಡ್ಡದ ನಾವು ತಂದೆವು. ಇವತ್ತು ಈ ಒಕ್ಕಲ್ತನ ಇನ್ನೂ ಭಾಳ ಮುಂದುವರಿಬೇಕು. ಒಂದು 50 ಎಕರೆ ದ್ರಾಕ್ಷಿ ಮಾಡಬೇಕು. ನಮ್ಮ ಎಲ್ಲ ಮಕ್ಕಳು 8 ಮಂದಿ ಶಾಲೆ ಬಿಟ್ಟು ಬಂದಾಗ ಅವರಿಗೆಲ್ಲ ಒಬ್ಬ ಡಾಕ್ಟರ್ ಇಂಜಿನಿಯರ್ ಏನು ಪಗಾರ ತೋದನ ಆ ಪಗಾರ ತಾವು ಸ್ವಂತ ದುಡಿಮೆ ಮೇಲೆ ಮಾಡಬೇಕು. ಇನ್ನೂ ಒಕ್ಕಲ್ತನ ಮುಂದೆ ಇನ್ನ ಈಗ 10 ಮಂದಿ ನೋಡಕ್ ಬರ್ತೀರಿ, ಇನ್ನೂ ಒಂದು 100 ಮಂದಿ ನೋಡ್ಲಿಕ್ಕೆ ಬರುವಂಥದ್ದು ಮಾಡಬೇಕು. ಅಂದು ಒಂದೊಂದು ಎಲ್ಲ ನಮ್ಮ ಮಕ್ಕಳು ಇದು ಒಕ್ಕಲ್ತನೇ ಮಾಡಬೇಕು. ಒಕ್ಕಲ್ತನದೊಳಗೆ ಏನೈತಿ ಅನ್ನೋರಿಗೆ ಇಲ್ಲಿ ಅದ ನೋಡ್ಬರ್ರಿ ಅಂತೇಳಿ ತೋರಿಸ್ಬೇಕು ಅನ್ನುವಂಥದ್ದು ಆಸೆ ಅದ ನೋಡ್ರಿ. ಭಾಳ ಒಳ್ಳೆ ವಿಚಾರ ಹೇಳಿದ್ರಿ. ಈಗ ಇತ್ತೀಚಿನ ದಿವಸದೊಳಗೆ ಏನಾಗ್ಯದ ಅಂತಂದ್ರೆ ಯುವಕರಂತೂ ಕೃಷಿ ಕಡೆ ಬರೋ ಮನಸ್ಸು ಮಾಡ್ತಾ ಇಲ್ಲ, ಮಾಡುವಂಥವ್ರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಬೇರೆ ಒಳ್ಳೆ ಕೆಲಸ ನೋಡಿಕೊಂಡು ಹುಡುಕಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ರೈತರು ಸಹಿತ ಇದರೊಳಗೆ ಏನದಪ್ಪ ಒಕ್ಕಲ್ತನದೊಳಗೆ ಏನದ, ಇದನ್ನು ಬಿಟ್ಟು ಬಿಡೋಣ, ಬೇರೆ ಏನಾರ ಉದ್ಯೋಗ ಮಾಡೋಣ, ಒಂದು ನೌಕರಿ ಮಾಡೋಣ ಅನ್ನುವಂಥ ಒಂದು ವಿಚಾರಕ್ಕೆ ಬಂದಾರೆ. ಅಂಥವ್ರಿಗೆ ನೀವು ಏನು ಹೇಳ್ತೀರಿ ಸರ? ಒಕ್ಕಲ್ತನಕ್ಕೆ ಲಾಭ ಇಲ್ಲ ಅಂತ ಯಾರು ಬಂದಾರಲ್ರಿ, ಅವ್ರು ನಮ್ಮ ಹೊಲಕ್ಕೆ ಬಂದು ತಿರುಗಾಡಿ ತೋರಿಸಿವು, ಹ್ಯಾಂಗ ಮಾಡಬೇಕು, ಹ್ಯಾಂಗ ಮಾಡಿದ್ರೆ ನಿಮ್ಗೆ ಲಾಭ ಆಗ್ತದೆ ಮೊದಲು ಅನ್ನುವಂಥದ್ದು ನೀವು ಇಲ್ಲಿ ಮಾಡೋ ಪದ್ಧತಿ ನೋಡ್ರಿ. ಪದ್ಧತಿ ನೋಡಿ ಅದು ಇದು ಮಾಡಿದ ಬಳಿಕ ನಾವು ನೌಕರಿ ಬಿಟ್ಕಿಂದ್ರೆ ನಾವು ಒಕ್ಕಲ್ತನನೇ ಮಾಡ್ತೀವಿ ಅಂದು ರೈತರು ಭಾಳ ಮಂದಿ ಅದಾರ. ನೌಕರಿ ಮಾಡೋಂಥದ್ದು ಬಿಟ್ಟು ನಾವು ಒಕ್ಕಲ್ತನ ಮಾಡ್ತೀವಿ ಅನ್ನೋರು ಅದಾರ. ಅದಕ್ಕೆ ಈಗ ಬರ್ತಾರೆ ಮಂದಿ, ನಾವು ಈಗ ನೌಕರಿ ಅದನ್ನು ಅದ ಆಸ್ತಿನೂ ಅದ ಅಂತೇಳಿ ಬಂದವರು ಭಾಳ, ನೌಕರಿ ಬಿಟ್ಟು ಒಕ್ಕಲ್ತನಕ್ಕೆ ಬಂದವರು ಭಾಳ ಮಂದಿ ಅದಾರ. ಅಂಥವ್ರು ನಂಬಲ್ಲಕ್ಕೆ ನೋಡಾಕ ನಮ್ಮ ಬಾಯಿಲೆ ಸಂದರ್ಶ ಕೇಳಕ್ಕೆ ಬರ್ತಾರೆ. ಕೇಳಕ್ಕೆ ಬಂದವ್ರಿಗೆ ಈ ಟೈಪ್ ತೋರಿಸಿದ್ರೆ ಹೋಗಿ ಹಂಗೆ ಮಾಡಿಕಿಂದ್ರೆ ಅದ್ರ ಮೇಲೆ ಭಾಳ ಅಭಿವೃದ್ಧಿ ಆದವರು ಅದಾರ, ಭಾಳ ಅನುಕೂಲ ಮಾಡ್ಕೊಂಡಾರೆ ಭಾಳ. ಒಕ್ಕಲ್ತನ ಅಂದ್ರೆ ಮಾಡಲಾರ್ದವ್ರಿಗೆ ಅಟ್ಟೆ ಒಕ್ಕಲ್ತನ ತುಟ್ಟಿ ಎತ್ತಾರೆ, ಅದು ಮನಸ್ಸಿಟ್ಟು ಮಾಡಿದವ್ರಿಗೆ ಅವನಿಗೆ ಒಕ್ಕಲ್ತನ ತುಟ್ಟಿ ಇಲ್ರಿ. ಒಕ್ಕಲ್ತನ ದುನಿಯ ಅದು, ಮತ್ತು 8 ಗಳಿಕೆ ಆದ್ರೂ ನೆಮ್ಮದಿ ಐತಿ. ಈಗ ನೌಕರಿ ಮಾಡಿ ಹಂಗೆ ಹಿಂಗೆ ಗಳಿಸಿ ವ್ಯಾಪಾರ ಉದ್ಯೋಗ ಮಾಡಿ ಗಳಿಸ್ದವ್ರಿಗೆ ನೆಮ್ಮದಿ ಇರಂಗಿಲ್ಲ. ನಮ್ಗೆ 8 ಉತ್ಪನ್ನ ಆದ್ರೂ ನಮ್ಗೆ ಅಗದಿ ಆರಾಮ್ ನೆಮ್ಮದಿ ಐತಿ, ಆಯಿತು ಆರಾಮ್ ಜೀವನ ಐತಿ. ಬೇಕು ಎಲ್ಲಿಗೆ ಬೇಸರ ಬರ್ತದೆ ಅಲ್ಲಿ ಗಿಡದ ಬಡ ಮನ್ಕೊಂಡ್ರೆ ಆರಾಮ್ ಕಡ್ತುಂಬ ನಿದ್ದೆ ಎತ್ತದ, ಮತ್ತು ಅವ್ರಿಗೆ ಹಂಗೆ ಹತ್ತಂಗಿಲ್ಲರಿ. ಅದಕ್ಕೆ ನೆಮ್ಮದಿ ಜೀವನ ಅಂದ್ರೆ ಒಕ್ಕಲ್ತನ, ಮತ್ತು ಮನುಷ್ಯನೂ ಅಗದಿ ಆರೋಗ್ಯವಾಗಿರ್ತದ. ಯಾರು ನಾವು ಒಂದು ಗುಳಿಗೆ ತೊಳಂಗಿಲ್ಲ, ಇಟ್ಟು ಮನೆಯಾಗ 40-50 ಮಂದಿ ಇದ್ದೀವಿ ನಾವು. 8 ನನಗೆ 62 ವಯಸ್ಸು ಇವತ್ತು, ಇನ್ನೂ ಕ್ವಿಂಟಲ್ 20 ಕಿಲೋ ಚೀಲ ಹೊತ್ಕೊಂಡು ತಿರುಗಾಡ್ತೀನಿ ನಾನು. ಹ್ಞೂ ರೀ, ಟ್ಯಾಕ್ಟರ್ದಂದು ಚೀಲ ಅದು ಇಳಿಸೋದಂದ್ರೆ ಕಂಡಾಟಿ ಹೋಗ್ರಪ್ಪ ನಮಗೆ. ಅಜ್ಜಿ ಇವತ್ತಲ್ಲ ಏನು ಕಾಲು ಹಿಡ್ದಿಲ್ಲ ಏನಿಲ್ಲ, ಭಾಳ ಆರಾಮಿದ್ದೀವಿ ನಾವು. ಭಾಳ ಸಂತೋಷ ಬೀರಪ್ಪ ಅವರ, ಸಾಕಷ್ಟು ಅನುಭವಗಳನ್ನು ತಾವು ಹೇಳಿದ್ರಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರನ್ನು ಹೇಳ್ತೀರಿ? ಹೇಳ್ತೀನಿ ಸರ್, 9449601084. ಆದ್ಮೇಲೆ ಈಗ ಬೀರಪ್ಪ ಅವರು ಏನು ತಮ್ಮ ನಂಬರ್ ಹೇಳ್ಯಾರ ಅದನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9446910084. ಈ ನಂಬರನ್ನು ಸಂಪರ್ಕ ಮಾಡಿ ಬೀರಪ್ಪ ಅವರ ಅನುಭವಗಳನ್ನು ತಾವು ಕೂಡ

ಹಿಟ್ಟಾ ಹೊರಗಾಕೇ